ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್, ಅಂದರೆ 612 ಕಿಲೋಹರ್ಟ್ಸ್ಗಳು. ಈಗ ಸಮಯ 5:30:20 ನಿಲಯದ ಸಂಜೆಯ ಪ್ರಸಾರ ಕಾರ್ಯಕ್ರಮವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಅಭಿಮಾನಿ ಕೇಳುವರಿಗೆ ನಿಮ್ಮ ರೇಡಿಯೋ ಗೆಳತಿ ಚೈತ್ರ ಎನ್ಎಸ್ ಮಾಡುವ ನಮಸ್ಕಾರಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೆಲವು ಜಾಹೀರಾತುಗಳು, ನಂತರ ಮಣ್ಣಿನಲ್ಲಿ ಸಾವಯವ ಅಂಶದ ಪ್ರಾಮುಖ್ಯತೆ ಕುರಿತು ಮಣ್ಣು ವಿಜ್ಞಾನಿ ಡಾಕ್ಟರ್ ಎಎನ್ ಗಣೇಶಮೂರ್ತಿ ಅವರೊಂದಿಗೆ ಸಂದರ್ಶನ, ನಂತರ ಹಸಿರು ಗೊಬ್ಬರಗಳ ಬೆಳೆಗಳ ಬಗ್ಗೆ ಮಾಹಿತಿ, ಆನಂತರ ಜನಪದ ಗೀತೆ ಆಲಿಸುವಿರಿ. ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯಡಿಯಲ್ಲಿ ರೈತರನ್ನು ಹಾಗೂ ಗ್ರಾಹಕರನ್ನು ಹೊರತುಪಡಿಸಿ ಉಳಿದ ಎಲ್ಲಾ ತಯಾರಕರು, ವಿತರಕರು, ಸಗಟುದಾರರು, ಚಿಲ್ಲರೆ ವ್ಯಾಪಾರಿಗಳು, ಹೋಟೆಲ್ ಡಾಬಾ ಮಾಲೀಕರು, ಧಾರ್ಮಿಕ ಸಂಸ್ಥೆಗಳು ಈ ಕಾಯ್ದೆ ಅನ್ವಯ ಪರವಾನಗಿ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಈ ಕಾಯ್ದೆ ಉಲ್ಲಂಘನೆಗೆ ಗರಿಷ್ಠ 6 ತಿಂಗಳಿನವರೆಗೆ ಜೈಲು ಅಥವಾ 5 ಲಕ್ಷದವರೆಗೆ ದಂಡ ವಿಧಿಸಲಾಗುವುದು. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಬೆಂಗಳೂರು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದ ಶ್ರೀ ಕೆಎಸ್ ಈಶ್ವರಪ್ಪ ಅವರು. ನಾನು ಕೆಎಸ್ ಈಶ್ವರಪ್ಪ ಮಾತಾಡ್ತಾ ಇದ್ದೇನೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಬೇಸಿಗೆಯಲ್ಲಿ ನಿಮಗೆ ನಿರಂತರ 100 ದಿನ ಕೆಲಸ ನೀಡಲು ದುಡಿಯೋಣ ಬಾ ಅಭಿಯಾನ ಆರಂಭ ಮಾಡಿದ್ದೇವೆ. ನಿಮ್ಮೂರಲ್ಲೇ ನಿಮಗೆ ಕೆಲಸ ಕೊಡ್ತೇವೆ. ಗಂಡು ಹೆಣ್ಣಿಗೆ ಸಮಾನ ಕೂಲಿ ದಿನಕ್ಕೆ 309 ರೂಪಾಯಿ ಪಾವತಿ ಮಾಡ್ತಾ ಇದ್ದೇವೆ. ಬನ್ನಿ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿ ನಿಮ್ಮೂರಲ್ಲೇ ಕೆಲಸ ಪಡೆದು ವಲಸೆ ತಪ್ಪಿಸಿ ಕೆಲಸ ಮಾಡಿ ದುಡಿಮೆ ಮಾಡಿ. ನಮಸ್ಕಾರ. ಆತ್ಮೀಯ ಶ್ರೋತೃಗಳಿಗೆಲ್ಲ ನಮಸ್ಕಾರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಣ್ಣಿನಲ್ಲಿರುವಂತಹ ಸಾವಯವ ಅಂಶವನ್ನು ಕುರಿತು ಮಾಹಿತಿಯನ್ನ ಪಡೆದುಕೊಳ್ಬಹುದು. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಬೆಂಗಳೂರಿನ ಹೆಸರಗಡ್ತಲ್ಲಿರುವಂಥ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಮಣ್ಣು ವಿಜ್ಞಾನ ವಿಭಾಗದ ಪ್ರಧಾನ ವಿಜ್ಞಾನಿಗಳಾದ ಡಾಕ್ಟರ್ ಎಎನ್ ಗಣೇಶಮೂರ್ತಿಯವರು. ಬನ್ನಿ ಕೇಳೋಣ. ನಮಸ್ಕಾರ ಡಾಕ್ಟರ್ ಗಣೇಶಮೂರ್ತಿಯವರೇ. ನಮಸ್ಕಾರ. ಈ ಮಣ್ಣಿನ ಸಾವಯವ ಅಂಶ ಅಂದ್ರೆ ಏನು ಅಂತ ತಿಳಿಸು. ಮಣ್ಣಿನ ಸಾವಯವ ಅಂಶ ಅಂದರೆ ಮಣ್ಣಿಗೆ ಒಂದು ಜೀವಧಾರೆ ಇದ್ದಂಗೆ ಸಾವಯವ ಅಂಶ. ಯಾಕೆ ಅಂದರೆ ಸಾವಯವ ಅಂಶದಿಂದನೇ ಮಣ್ಣಿನ ಯಾವುದೇ ಜೀವಾಣು ಇರಲಿ ಅದರ ಮೇಲೆ ನಿರ್ಭರ ಆಗಿರುತ್ತೆ. ಸಾವಯವ ಅಂಶ ಎಲ್ಲಿಂದ ಬರುತ್ತೆ ಮಣ್ಣಿಗೆ? ಎಲೆಗಳಿಂದ, ಬೇರಿಂದ, ಕಾಂಡದಿಂದ, ಹೂವು, ಹಣ್ಣು, ಯಾವುದೇ ಥರದ ಕೊಳೆಯುವಂಥ ಪದಾರ್ಥಗಳು ಯಾವುದೇ ಆದರೂ ಅದು ಸಾವಯವ ಪದಾರ್ಥ ಅಂತ ಹೇಳ್ತೀವಿ. ಅದು ಮಣ್ಣಿನಲ್ಲಿ ಕೊಳೆತು ಗೊಬ್ಬರವಾಗುತ್ತಲ್ಲ, ಅದನ್ನೇ ಸಾವಯವ ಅಂಶ ಅಂತ ಹೇಳ್ತೀವಿ. ಈಗ ಸಾವಯವ ಪದಾರ್ಥ ಮತ್ತು ಸಾವಯವ ಅಂಶ ಇವುಗಳಿಗಿರುವ ವ್ಯತ್ಯಾಸ ಏನು ಅಂತಾರೆ? ಸಾವಯವ ಪದಾರ್ಥ ಅಂದರೆ ಯಾವುದೇ ಗಿಡದಿಂದ ಆಗಲಿ, ಪ್ರಾಣಿಗಳಿಂದ ಆಗಲಿ, ಕ್ರಿಮಿಕೀಟಗಳಿಂದ ಆಗಲಿ ಅಥವಾ ಸೂಕ್ಷ್ಮಜೀವಿಗಳಿಂದ ಆಗಲಿ ಉತ್ಪಾದನೆಯಾಗಿರುವ ಅಂಶಗಳು ಜಮೀನಿಗೆ ಸೇರಿದಾಗ ಅದು ಸಾವಯವ ಪದಾರ್ಥ ಅಂತ ಹೇಳ್ತೀವಿ. ಈಗ ಎಲೆ ಇರಬಹುದು, ಹಣ್ಣಿರಬಹುದು, ಬೇರಿರಬಹುದು, ಹುಲ್ಲು ಇರಬಹುದು, ಅದೇ ಥರ ಯಾವ್ದಾರ ಪ್ರಾಣಿ ಸತ್ತರೆ ಜಮೀನಿಗೆ ಹಾಕಬಹುದು, ಮೂಳೆ ಇರಬಹುದು, ಚರ್ಮ ಇರಬಹುದು, ಇವೆಲ್ಲ ಸಾವಯವ ಪದಾರ್ಥಗಳು. ಈ ಸಾವಯವ ಪದಾರ್ಥ ಜಮೀನಿಗೆ ಹಾಕಿದಾಗ ಅದು ಅದೇ ರೂಪದಲ್ಲಿ ಉಳಿದ್ಬಿಟ್ರೆ ಪ್ರಪಂಚ ಮುಂದುವರಿಯೋದೇ ಇಲ್ಲ. ಅದು ಕೊಳಿಬೇಕು, ಕೊಳತು ಗೊಬ್ಬರ ಆಗುತ್ತೆ, ಗೊಬ್ಬರ ಆಗಿ ಸ್ಥಿರವಾಗುತ್ತೆ ಜಮೀನಿನಲ್ಲಿ. ಆ ಸ್ಥಿರವಾದ ಸಾವಯವ ಪದಾರ್ಥವೇ ಸಾವಯವ ಅಂಶ ಅಂತ ಹೇಳ್ತೀವಿ. ಇನ್ನು ಮುಖ್ಯವಾಗಿ ಈ ಮಣ್ಣಿನಲ್ಲಿ ಸಾವಯವ ಅಂಶ ಎಷ್ಟು ಪ್ರಮಾಣದಲ್ಲಿರಬೇಕಾಗುತ್ತೆ, ಸದ್ಯದಲ್ಲಿ ನಮ್ಮ ಮಣ್ಣಲ್ಲಿ ಇದು ಎಷ್ಟು ಪ್ರಮಾಣದಲ್ಲಿದೆ ಅಂತೀರಾ? ಮಣ್ಣಿನಲ್ಲಿ ಸಾವಯವ ಅಂಶ ಎಷ್ಟು ಹೆಚ್ಚಿರುತ್ತೋ ಅಷ್ಟು ಫಲವತ್ತತೆ ಗುಣವತ್ತತೆಗೆ ಅದು ಮುಖ್ಯ ಕಾರಣವಾಗುತ್ತೆ. ಸಾಮಾನ್ಯವಾಗಿ ಮಣ್ಣಿನಲ್ಲಿ ಶೇಕಡ 1-2 ಇದ್ದರೆ ಫಲವತ್ತತೆಯಲ್ಲಿ ನಾವು ಒಳ್ಳೆ ಮಣ್ಣು ಇದು ಫಲವತ್ತಾಗಿದೆ ಇದು ಅಂತ ಹೇಳಬಹುದು. ಆದರೆ ನಾವು ಸುಮಾರು ಒಂದು 60-70 ವರ್ಷದಿಂದ ನಾವು ಇಂಟೆನ್ಸಿವ್ ಅಗ್ರಿಕಲ್ಚರ್ ಅಂತ ಹೇಳ್ತೀವಿ, ತೀವ್ರ ಬೇಸಾಯದಿಂದ ಅದು ಸಾವಯವ ಅಂಶ ಜಮೀನಿಗೆ ಹಾಕುವ ಪ್ರಮಾಣದಲ್ಲಿ ಕಮ್ಮಿ ಆಗ್ತಾ ಹೋಗಿದೆ, ಉತ್ಪಾದನೆ ಜಾಸ್ತಿ ಆಗ್ತಾ ಹೋಗಿದೆ. ಹಾಗಾಗಿ ಸಾವಯವ ಅಂಶದ ಮಾತ್ರದಲ್ಲಿ ಬಹುಮುಖವಾಗಿ ಇಳುಕರಿ ಆಗಿ ಹೋಗಿದೆ. ಈಗಿನ ಸ್ಥಿತಿ ನೋಡಿದ್ರೆ ಭಾರತದ ಮಣ್ಣಿನಲ್ಲಿ ಸುಮಾರು ಒಂದು 60-70 ವರ್ಷದಲ್ಲಿ 1% ಶೇಕಡ 1% ಇದ್ದಿದ್ದು ಇವತ್ತು ಶೇಕಡ 0.3, 0.2, 0.1 ಈ ಸ್ಟೇಜ್ನಲ್ಲಿ ಬಂದ್ಬಿಟ್ಟಿದ್ದೀವಿ. ಹಾಗಾಗಿ ನಮಗೆ ಉತ್ಪಾದನೆ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಇನ್ನು ಮುಖ್ಯವಾಗಿ ಸಾವಯವ ಪದಾರ್ಥ ಯಾವ ಒಂದು ವೇಗದಲ್ಲಿ ಮತ್ತು ಪ್ರಮಾಣದಲ್ಲಿ ಮಣ್ಣಿನಲ್ಲಿ ಕಳೆಯುತ್ತೆ? ಈಗ ಸಾವಯವ ಪದಾರ್ಥ ಬೇರಾಗಲಿ ಮೂಳೆ ಆಗಲಿ ಚರ್ಮ ಆಗಲಿ ಅಥವಾ ಹಣ್ಣು ಕಾಯಿ ಆಗಲಿ ಇದನ್ನು ಜಮೀನಿಗೆ ಹಾಕಿದಾಗ ಅದೇ ರೂಪದಲ್ಲಿ ಇರೋಲ್ಲ ಅವು. ಈಗ ಯಾವುದೇ ಒಂದು ಹಣ್ಣು ತಗೊಳ್ಳಿ, ಅದರಲ್ಲಿ ವಿಟಮಿನ್ ಇದೆ ಅಂತ ಹೇಳ್ತೀವಿ, ಮಿನರಲ್ಸ್ ಇದೆ ಅಂತ ಹೇಳ್ತೀವಿ. ಹಾಗೆ ಜಮೀನಿಗೆ ಹಾಕಿದಾಗ ಇದರಲ್ಲಿರು ಗ್ಲೂಕೋಸ್ ಇರಬಹುದು, ಸೆಲ್ಯುಲೋಸ್ ಇರ್ಬೋದು ಅಥವಾ ಹೆಮಿಸೆಲ್ಯುಲೋಸ್ ಇರ್ಬೋದು, ಸ್ಟಾರ್ಚ್ ಇರಬಹುದು, ಬೇರೆ ಬೇರೆ ಕಾಂಪೌಂಡ್ಗಳೇನಿದೆ ಒಂದೊಂದು ರೇಟ್ನಲ್ಲಿ ಕುಳಿತಾ ಹೋಗುತ್ತೆ. ಉದಾಹರಣೆಗೆ ಗ್ಲೂಕೋಸ್ ತಗೊಂಡ್ರೆ 3 ದಿವಸದೊಳಗಡೆ ಅದರಲ್ಲಿರೋ ಗ್ಲೂಕೋಸ್ ಎಲ್ಲ ಮಣ್ಣಿಗೆ ಸೇರಿಕೊಂಡು ಇಂಗಾಲದ ಡೈಆಕ್ಸೈಡ್ ಆಗಿ ಹೋಗಿ ಉಳಿದಿದ್ದ ಶಕ್ತಿ ಮಾತ್ರ ಜಮೀನಲ್ಲಿ ಉಳ್ಕೊಳ್ಳುತ್ತೆ. ಅದೇ ಹೆಮಿಸೆಲ್ಯುಲೋಸ್ ಅಂತ ಇರುತ್ತೆ, ಅದು 50 ವರ್ಷದವರೆಗೂ ಇರಬಹುದು, ಇನ್ನೂ ಕೆಲವಿದೆ 100 ವರ್ಷ ತಗೋಬಹುದು. ಹಾಗಾಗಿ ಜಮೀನಿನಲ್ಲಿ ಹಾಕಿದ ಸಾವಯವ ಪದಾರ್ಥ ಕೊಳೆಯುವ ಮಾತ್ರದಲ್ಲಿ ಒಂದೊಂದಕ್ಕೂ ಒಂದೊಂದು ಸಮಯ ಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ನಾವು ಈ ಸಾವಯವ ಗೊಬ್ಬರಗಳಿಗೆ ಬಂದರೆ ಇವುಗಳ ಒಂದು ಮೂಲ ಏನು, ಈ ಗೊಬ್ಬರದಲ್ಲಿ ಎಷ್ಟು ಮಟ್ಟಿಗೆ ಈ ಪೋಷಕಾಂಶಗಳು ಇರ್ತವೆ ಅಂತೀರ? ಸಾವಯವ ಗೊಬ್ಬರ ಅಂದರೆ ಪ್ರಾಣಿಗಳಿಂದ ಬಂದಿರಬಹುದು, ಗಿಡಮೂಲಿಕೆಯಿಂದ ಬಂದಿರಬಹುದು. ಈಗ ಕೊಟ್ಟಿಗೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಅಂದರೆ ಸಗಣಿ ಗಂಜಲ ಇವೆಲ್ಲ ಸೇರಿರುತ್ತೆ. ಅದೇ ಥರ ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಹಂದಿ ಗೊಬ್ಬರ ಬೇರೆ ಬೇರೆ ಇರುತ್ತೆ. ಈಗ ಕೊಟ್ಟಿಗೆ ಗೊಬ್ಬರ ತಗೊಂಡ್ರೆ ಅಂತಿಟ್ವಿ, ಹಸುವಿನ ಸಗಣಿ ಗೊಬ್ಬರ ಅಂದರೆ ಅದರಲ್ಲಿ ಸಾಮಾನ್ಯವಾಗಿ ಇದನ್ನು ವಿಶ್ಲೇಷಣೆ ಮಾಡಿ ನೋಡಿದ್ರೆ ಶೇಕಡ 1-2 ಸಾರಜನಕ, 0.3-0.4 ಶೇಕಡ ರಂಜಕ. ಅದೇ ಥರ ಗೊಬ್ಬರದ ಕ್ವಾಲಿಟಿ ಚೆನ್ನಾಗಿದ್ದರೆ, ಗುಣಮಟ್ಟ ಚೆನ್ನಾಗಿದ್ದರೆ ಶೇಕಡ 1-2 ಪೊಟ್ಯಾಶ್ ಕೂಡ ಇರುತ್ತೆ. ಇದೇ ಪ್ರಮಾಣದಲ್ಲಿ ಸೂಕ್ಷ್ಮ ತತ್ವಗಳು ಕೂಡ ಇರುತ್ತೆ, ಸೂಕ್ಷ್ಮ ಪೋಷಕ ತತ್ವಗಳು, ಜಿಂಕ್ ಇರ್ಬೋದು, ತಾಮ್ರ ಇರ್ಬೋದು, ಕಬ್ಬಿಣ ಇರ್ಬೋದು. ಇವುಗಳು ಮಾತ್ರ ಗಿಡಗಳಲ್ಲಿ ಯಾವ ಮಾತ್ರದಲ್ಲಿ ಇರುತ್ತೋ ಅದೇ ಮಾತ್ರದಲ್ಲಿ ಗೊಬ್ಬರದಲ್ಲೂ ಸಿಗುತ್ತೆ. ಇನ್ನು ಮುಖ್ಯವಾಗಿ ಈ ಸಾವಯವ ಅಂಶದಿಂದ ಮಣ್ಣಿನ ಭೌತಿಕ ಗುಣಗಳ ಮೇಲೆ ಎಷ್ಟು ಮಟ್ಟಿಗೆ ಪ್ರಭಾವ ಆಗುತ್ತೆ ಅಂತೀರ? ಈಗ ಮಣ್ಣಿನ ಭೌತಿಕ ಗುಣಗಳು ಅಂದ್ರೆ ಸಾಂದ್ರತೆ, ಮುಖ್ಯವಾಗಿ ಸಾಂದ್ರತೆ, ಮಣ್ಣಿನ ಸಾಂದ್ರತೆ, ಸಾಂದ್ರತೆ ಜೊತೆಗೆ ಕುಗ್ಗೋದು ಅದು ಮುಖ್ಯ. ಈ ಸಾಂದ್ರತೆ ಕುಗ್ಗೋದು ಇವೆರಡರದ್ದು ಏನು ಮುಖ್ಯವಾಗಿ ಬೇಕಾಗುತ್ತೆ ಬೆಳೆಗಳಿಗೆ ಅಂದರೆ ಬೇರು ಒಳಗೆ ಹೋಗೋದಕ್ಕೆ, ನೀರು ಹೀರ್ಕೊಳ್ಳೋದಕ್ಕೆ, ಇವೆರಡಕ್ಕೂ ಉಪಯೋಗ ಆಗುವಂಥ ಭೌತಿಕ ಗುಣ. ಈಗ ಮಣ್ಣಿನಲ್ಲಿ ಸಾವಯವ ಅಂಶ ಎಷ್ಟು ಜಾಸ್ತಿ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೋ ಸಾಂದ್ರತೆ ಕಮ್ಮಿ ಆಗ್ತಾ ಹೋಗುತ್ತೆ. ಅಂದರೆ ಮಣ್ಣಿನ ತೂಕ 1 ಲೀಟರ್ ತಗೊಂಡು ಮಣ್ಣಿನ ತೂಕ ಮಾಡಿದ್ರೆ ಸಾವಯವ ಅಂಶ ಜಾಸ್ತಿ ಆದಂಗೆ ತೂಕ ಕಮ್ಮಿ ಆಗ್ತಾ ಹೋಗುತ್ತೆ. 1 ಕೆಜಿ ಮಣ್ಣನ್ನು ತೆಗೆದುಕೊಂಡ್ರೆ, 1 ಕೆಜಿ ಮಣ್ಣನ್ನು ಲೀಟರ್, 1 ಲೀಟರ್ ಪಾತ್ರೆಯಲ್ಲಿ ಮಣ್ಣು ತುಂಬಿಕೊಂಡು ನೋಡಿದೆ ಅದರಲ್ಲಿ ಸಾವಯವ ಅಂಶ ಜಾಸ್ತಿ ಇದ್ದ ಮಣ್ಣಾದರೆ ತೂಕ ಕಮ್ಮಿ ಇರುತ್ತೆ. ಓಹೋ, ಸಾವಯವ ಅಂಶ ಕಮ್ಮಿ ಇರೋ ಮಣ್ಣಾದರೆ ತೂಕ ಜಾಸ್ತಿ ಆಗುತ್ತೆ. ಈಗ ಮರಳು ಹತ್ತಿ ತೂಕ ಮಾಡಿದ ಹಾಗೆ, ಹತ್ತಿ ಮಿಕ್ಸ್ ಮಾಡಿ ಮರಳು ತೂಕ ಮಾಡಿದ್ರೆ ತೂಕ ಕಮ್ಮಿ ಆಗುತ್ತೆ. ಆ ರೀತಿ ಸಾವಯವ ಅಂಶದ ಜಾಸ್ತಿ ಆದಂಗೆ ಸಾಂದ್ರತೆ ಕಮ್ಮಿ ಆದಾಗ ಮಣ್ಣಿನಲ್ಲಿ ಬೇರು ಒಳಗಡೆ ಹೋಗೋದಕ್ಕೆ ಅತಿ ಉಪಯೋಗ ಆಗುತ್ತೆ. ಅದೇ ರೀತಿ ಮಳೆ ಬಂದಾಗ ಅಥವಾ ನೀವು ನೀರಾವರಿಯಿಂದ ನೀರು ಕೊಟ್ಟಾಗ ಜಮೀನಿನೊಳಗಡೆ ನೀರು ಹೋಗೋದಕ್ಕೂ ಸಾವಯವ ಅಂಶ ಜಾಸ್ತಿ ಆದಷ್ಟು ಒಳ್ಳೆಯದು. ಇನ್ನು ಈ ಸಾವಯವ ಅಂಶದಿಂದ ಮಣ್ಣಿನ ರಾಸಾಯನಿಕ ಗುಣಗಳ ಮೇಲೆ ಯಾವ ರೀತಿಯಾದಂಥ ಪ್ರಭಾವ ಉಂಟಾಗುತ್ತೆ? ಭೌತಿಕ ಗುಣ ಹೇಗೆ ಮುಖ್ಯನೋ ರಾಸಾಯನಿಕ ಗುಣ ಕೂಡ ಮಣ್ಣಿನಲ್ಲಿ ಅಷ್ಟೇ ಮುಖ್ಯ. ಇದರಲ್ಲಿ ಆಮ್ಲತೆ ಇರಬಹುದು ಅಥವಾ ಕ್ಷಾರತೆ ಇರಬಹುದು ಅಥವಾ ರಸಸಾರ ಇರಬಹುದು. ಇವೆಲ್ಲದಕ್ಕೂ ಸಾವಯವ ಅಂಶ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಉತ್ತಮ. ಪೋಷಕಾಂಶಗಳು ನೀರಿನಲ್ಲಿ ಕೊಚ್ಚೋಗದಂಗೆ ಬಸದು ಹೋಗದಂಗೆ ತಡ್ಕೊಳ್ಳೋ ಶಕ್ತಿ ಕೂಡ ಸಾವಯವ ಅಂಶ ಮಣ್ಣಿಗೆ ಕೊಡುತ್ತೆ. ಯಾಕೆ ಅಂದರೆ ಇದರಲ್ಲಿ ಇರೋದು ಸಾವಯವ ಅಂಶದಲ್ಲಿರೋದು ಕಾಂಪ್ಲೆಕ್ಸ್ ಮಾಡಿ ಪೋಷಕ ತತ್ವಗಳನ್ನು ಹಿಡಿದಿಟ್ಕೊಳ್ಳೋ ಶಕ್ತಿ ಇರುತ್ತೆ ಅದರಲ್ಲಿ. ಇನ್ನು ಈ ಒಂದು ಸಾವಯವ ಅಂಶದಿಂದ ಮಣ್ಣಿನ ಜೈವಿಕ ಗುಣಗಳು ಯಾವ ರೀತಿ ಪ್ರಭಾವಕ್ಕೊಳಗಾಗ್ತವೆ ಅಂತೀರ? ಈಗ ಮಣ್ಣಿನಲ್ಲಿ ಇರುವ ಎಲ್ಲ ಜೀವಜಂತುಗಳು ಜೀವಾಂಶಗಳು ಸಾವಯವ ಅಂಶ ಏನಿದೆ ಅದನ್ನು ತಿಂದ್ಕೊಂಡು ಬದುಕುವಂಥ ಜೀವಿಗಳು, ಸೂಕ್ಷ್ಮ ಜೀವಿಗಳು ಇರ್ಬೋದು ಅಥವಾ ಎರೆಹುಳ ಇರಬಹುದು ಅಥವಾ ಗೆದ್ಲಿರಬಹುದು ಇರುವೆ ಇರಬಹುದು ಯಾವುದೇ ಆದರೂ ಇದು ತಿನ್ನೋದು ಸಾವಯವ ಅಂಶನ. ಈಗ ಪ್ರೈಮರಿ ಶೆಡರ್ಸ್ ಅಂತ ಹೇಳ್ತೀವಿ. ಪ್ರೈಮರಿ ಶೆಡರ್ಸ್ ಅಂದ್ರೆ ಈಗ ಎಲೆ ಅಥವಾ ಕಾಂಡ ಬಿತ್ತು ಜಮೀನಿಗೆ ಮೊದಲು ಗೆದ್ಲು ತಿನ್ನುತ್ತೆ, ಗೆದ್ಲು ತಿಂದು ಅದನ್ನು ಪುಡಿ ಮಾಡುತ್ತೆ, ಆ ಪುಡಿ ಮಾಡಿದ್ದನ್ನು ಎರೆಹುಳ ತಿನ್ನುತ್ತೆ, ಆ ಎರೆಹುಳ ತಿಂದಿದ್ದನ್ನು ಸೂಕ್ಷ್ಮ ಜೀವಿಗಳು ಉಪಯೋಗಿಸುತ್ತೆ. ಹಾಗಾಗಿ ಒಂದಾಗಿ ಒಂದಾಗಿ ಒಂದಾಗಿ ಉಪಯೋಗಿಸಿ ಕೊನೆಗೆ ಉಳಿಯೋದು ಒಳ್ಳೆ ಕೊಳತು ಗೊಬ್ಬರ ಜಮೀನಿಗೆ ಸೇರುತ್ತೆ. ಅದು ಹ್ಯೂಮಸ್ ಅಂತೀವಲ್ಲ, ಹ್ಯೂಮಸ್ ಅಂತ ಹೇಳ್ತೀವಿ. ಈ ಸಾವಯವ ಅಂಶದಿಂದ ಈ ಮಣ್ಣಿನ ಪೋಷಕಾಂಶಗಳ ಮೇಲೆ ಏನು ಪ್ರಭಾವ ಉಂಟಾಗುತ್ತೆ? ಸಾವಯವ ಅಂಶ ಎಲ್ಲಿಂದ ಬಂದಿರುತ್ತೆ? ಬೆಳೆಯಿಂದ, ಗಿಡಗಳಿಂದನೇ ಬಂದಿರುತ್ತೆ. ಆ ಗಿಡಗಳಲ್ಲಿ ಯಾವ ಪ್ರಮಾಣದಲ್ಲಿ ಪೋಷಕ ತತ್ವಗಳಿದೆಯೋ ಅದೇ ಪ್ರಮಾಣದಲ್ಲಿ ಸಾವಯವ ಅಂಶ ಜಮೀನಿಗೆ ಸೇರಿದಾಗ ಅದೇ ಪ್ರಮಾಣದಲ್ಲಿ ಇರುತ್ತೆ. ಅದು ಕೊಳತು ನೀರಿಗೆ ಸೇರಿ ನೀರಿಂದ ಮಣ್ಣಿನ ಮೂಲಕ ಬೆಳೆಗೆ ಸೇರುತ್ತೆ. ಹಾಗಾಗಿ ಸಾವಯವ ಅಂಶ ಜಾಸ್ತಿ ಆದಷ್ಟು ಪೋಷಕ ತತ್ವಗಳು ಬರ್ತಾ ಹೋಗುತ್ತೆ. ಇನ್ನು ಈ ಸಾವಯವ ಅಂಶದಿಂದ ಈ ಮಣ್ಣಿನಲ್ಲಿ ಉತ್ಪಾದನೆ ಆಗುವಂತ ಆಹಾರ ಆಗ್ಬೋದು, ಹಣ್ಣು ತರಕಾರಿಗಳಾಗ್ಬೋದು, ಇವುಗಳ ಗುಣಮಟ್ಟದ ಮೇಲೆ ಯಾವ ರೀತಿಯಾದಂತ ಒಂದು ಪರಿಣಾಮ ಉಂಟಾಗುತ್ತೆ? ನಿಮಗೆ ಗೊತ್ತಿರೋ ಹಾಗೆ ಸಾವಯವ ಕೃಷಿಯಿಂದ ಬಂದಂಥ ಪದಾರ್ಥಗಳು ಬೆಲೆ ಜಾಸ್ತಿ. ಯಾಕೆ ಬೆಲೆ ಜಾಸ್ತಿ ಅಂದರೆ ಇದರ ಗುಣಮಟ್ಟ, ಕಲರ್ ಇರ್ಬೋದು, ರುಚಿ ಇರ್ಬೋದು, ಸುವಾಸನೆ ಇರ್ಬೋದು, ಎಲ್ಲ ತಾಜಾತನ ಇರ್ಬೋದು, ಇವೆಲ್ಲ ಸಾವಯವ ಪದ್ಧತಿಯಿಂದ ಬೆಳೆದಂಥ ಬೆಳೆಗಳಲ್ಲಿ ಜಾಸ್ತಿ. ಯಾಕೆ ಅಂದರೆ ಸಾವಯವ ಅಂಶ ಬೆಳೆಗಳಿಗೆ ಯಾವ ಪ್ರಮಾಣದಲ್ಲಿ ಪೋಷಕ ತತ್ವಗಳು ಬೇಕಾಗುತ್ತೋ ಅದೇ ಪ್ರಮಾಣದಲ್ಲಿ ನಿಧಾನವಾಗಿ ದೊರಕಿಸ್ಕೊಡುತ್ತೆ. ಆದ್ದರಿಂದ ಬೆಳೆಗಳು ಉತ್ಪಾದನೆ ಅಥವಾ ಗುಣಮಟ್ಟ ಖಂಡಿತ ಅದು ವೃದ್ಧಿ ಆಗುತ್ತೆ. ಇನ್ನು ಈ ಮಣ್ಣಿನ ಒಂದು ಸಾವಯವ ಅಂಶದ ನಿರ್ವಹಣೆಗೆ ಬಂದರೆ ಮುಖ್ಯವಾಗಿ ಇದು ಹೇಗೆ ಕಡಿಮೆ ಆಗುತ್ತೆ ಅಂತೀರ? ಕಡಿಮೆ ಆಗೋದಕ್ಕೆ ಮುಖ್ಯ ಕಾರಣ ಜಾಸ್ತಿ ಉಳುಮೆ ಮಾಡಿದಷ್ಟು ಸಾವಯವ ಅಂಶ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕೆ ಅಂದರೆ ಇದು ಶಾಖ ಉತ್ಪತ್ತಿ ಆಗ್ಬೋದು, ಗಾಳಿಗೆ ಸೇರಬಹುದು, ಬಿಸಿಲಿಗೆ ಸೇರಬಹುದು, ಅದರ ಜೊತೆ ಸೂಕ್ಷ್ಮ ಜೀವಿಗಳು ಅದನ್ನು ಉಪಯೋಗಿಸೋ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ. ಹಾಗಾದಾಗ ಈ ಸಾವಯವ ಅಂಶ ಆಕ್ಸಿಡೈಸ್ ಆಗಿ ಇಂಗಾಲದ ಡೈಆಕ್ಸೈಡ್ ಆಗಿ ಹೊರಟೋಗುತ್ತೆ. ಸೊ ಜಾಸ್ತಿ ಉಳುಮೆ ಮಾಡಬೇಡಿ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಇದಕ್ಕೋಸ್ಕರನೇ. ಹಾಗಾದ್ರೆ ಈ ಮಣ್ಣಿನ ಸಾವಯವ ಅಂಶವನ್ನು ಹೇಗೆ ಕಾಪಾಡ್ಕೋಬಹುದು ಅಂತ? ಮಣ್ಣಿನ ಸಾವಯವ ಅಂಶನ ಕಾಪಾಡೋದಕ್ಕೆ ಮುಖ್ಯವಾಗಿ ಮೊದಲು ಉಳುಮೆ ಎಷ್ಟು ಬೇಕೋ ಅಷ್ಟೇ ಮಾಡಬೇಕು, ಎಷ್ಟು ಆಳ ಬೇಕೋ ಅಷ್ಟೇ ಮಾಡಬೇಕು. ಜೊತೆಗೆ ಮೇಲಿನಿಂದ ಸಾವಯವ ಗೊಬ್ಬರಗಳನ್ನ ಎಷ್ಟು ಪ್ರಮಾಣದಲ್ಲಿ ಸಾಧ್ಯನೋ ಅಷ್ಟು ಹಾಕೋದಕ್ಕೆ ಪ್ರಯತ್ನ ಪಡಬೇಕು. ಅಥವಾ ಹಸಿರೆಲೆ ಗೊಬ್ಬರ ಬೆಳಿಬಹುದು. ಕಳೆ ಕಿತ್ತ ಮೇಲೆ ಕಳೆ ತೆಗೆದು ಎಸಿಬಾರ್ದು, ಅಲ್ಲೇ ಜಮೀನಿನಲ್ಲೇ ಕೊಳಸಿ ಜಮೀನಿಗೆ ಹಾಕೋ ಹಂಗೆ ಮಾಡಬೇಕು. ಜೊತೆಗೆ ನಾವು ಹೊಡೆದಿದ್ದಂಥ ಹುಲ್ಲು, ಹುಲ್ಲಿನ ವೇಸ್ಟು ದನಗಳ ಮೇವಲ್ದೇ ಇದ್ರೆ ಜಮೀನಿಗೆ ವಾಪಸ್ ಹಾಕೋದು. ಜೊತೆಗೆ ಅಂತರ ಬೆಳೆ, ಕವರ್ ಕ್ರಾಪ್ಸ್ ಇವೆಲ್ಲವುದನ್ನು ಬೆಳೆದು ಸಾವಯವ ಅಂಶನ ಜಾಸ್ತಿ ಮಾಡಬಹುದು. ಅಂದ್ರೆ ಮುಚ್ಚಿಗೆ ಬೆಳೆಗಳಿಂದಲೂ ಅನುಕೂಲ ಆಗುತ್ತೆ, ಮುಚ್ಚಿಗೆ ಬೆಳೆ. ಇನ್ನು ಈ ಸಾವಯವ ಅಂಶ ಮತ್ತೆ ಈ ವಾತಾವರಣದ ಬದಲಾವಣೆಗೆ ಏನಾದರೂ ಸಂಬಂಧ ಇದೆಯೇ? ಇದು ಮುಖ್ಯವಾಗಿ ಈಗ ಚರ್ಚೆಯಲ್ಲಿರುವ ವಿಷಯ. ಮಣ್ಣಿನಲ್ಲಿ ಇಂಗಾಲದ ಡೈಆಕ್ಸೈಡ್ ಹಿಡಿದಿಟ್ಕೊಳ್ಳೋ ಶಕ್ತಿ ಎಷ್ಟು ಪ್ರಮಾಣದಲ್ಲಿದೆ ಅಂದರೆ ಭೂಮಿ ಮೇಲೆ ಎಷ್ಟು ಇಂಗಾಲದ ಡೈಆಕ್ಸೈಡ್ ಇದೆ ಅದರ 10% ಜಮೀನಿನಲ್ಲಿ ಮಣ್ಣಿನಲ್ಲಿದೆ. ಈ 10% ಗಿಡ ಮರಗಳಲ್ಲೂ ಕೂಡ ಇಲ್ಲ, ಮಣ್ಣಿನಲ್ಲಿ 10% ಇಂಗಾಲದ ಡೈಆಕ್ಸೈಡ್ ಶೇಕಡ ಇದೆ ಅಂದರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಣ್ಣಿನಲ್ಲಿ ಹಿಡ್ಕೊಳ್ಳೋ ಶಕ್ತಿ ಇದೆ. ಹಾಗಾಗಿ ಇಂಗಾಲದ ಡೈಆಕ್ಸೈಡ್ ಅನ್ನು ಹಿಡ್ಕೊಂಡು ಇಟ್ಕೊಳ್ಳೋ ಶಕ್ತಿ ಮಣ್ಣಿಗಿರೋದ್ರಿಂದ ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಅನ್ನು ಕಮ್ಮಿ ಮಾಡೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ವಾತಾವರಣ ಬದಲಾವಣೆ ಇದು ಕಂಟ್ರೋಲ್ ಮಾಡೋ ಶಕ್ತಿ ಇದೆ ಇದರಲ್ಲಿ. ಅಂದ್ರೆ 10% ಇಂಗಾಲದ ಡೈಆಕ್ಸೈಡ್ ಮಣ್ಣಲ್ಲಿ ಇರುವಾಗ ಇಂಗಾಲದ ಡೈಆಕ್ಸೈಡ್ ಅನ್ನ ಹೀರ್ಕೊಳ್ಳೋದಕ್ಕೂ ಈ ಸಾವಯವ ಅಂಶಕ್ಕೂ ಏನಾದರೂ ಸಂಬಂಧ ಇದೆಯೇ? ಸಾವಯವ ಅಂಶ ಎಷ್ಟು ನಿಧಾನಕ್ಕೆ ಕೊಳೆಯೋದಕ್ಕೆ ಶುರುವಾಗುತ್ತೆ ಅಷ್ಟು ದೀರ್ಘಕಾಲವಾಗಿ ಇಂಗಾಲದ ಡೈಆಕ್ಸೈಡ್ ಭೂಮಿ ಒಳಗೆ ಇರುತ್ತೆ.

ಆ ಮುಖ್ಯ ಬೆಳೆಯ ಬೆಳವಣಿಗೆ ಕುಂಠಿತ ಆಗುವಂತಿರಬಾರದು. ಇನ್ನು ಹಸಿರು ಗೊಬ್ಬರದ ಬೆಳೆಯನ್ನು ಮಣ್ಣಿಗೆ ಸೇರಿಸಿದ ನಂತರ ಅದು ಕಳೆಯೋದಕ್ಕೆ ಬೇಕಾಗುವಷ್ಟು ತೇವಾಂಶ ಮಣ್ಣಲ್ಲಿರುವಂತೆ ನಾವು ನೋಡ್ಕೋಬೇಕು. ಹಸಿರು ಗೊಬ್ಬರದ ಬೆಳೆಯನ್ನು ಮಣ್ಣಿಗೆ ಸೇರಿಸಿದಾಗ ಸ್ವಲ್ಪ ಪ್ರಮಾಣದಲ್ಲಿ ಸಾರಜನಕ ಗೊಬ್ಬರವನ್ನು ಪೂರೈಸುವುದು ಒಳ್ಳೆಯದು. ಇದುವರೆಗೂ ಹಸಿರು ಗೊಬ್ಬರ ಬೆಳೆಗಳ ಬಗ್ಗೆ ಮಾಹಿತಿ ಕೇಳಿದಿರಿ. ಈಗ ಕೇಳಿ ಒಂದು ಜನಪದ ಗೀತೆ. ಬಾರಿ ಕಂಡಾಯ ಗೆನೆ ಮೆರವಾಗ ಚಂದ್ರಮಂಡಲ ಚೆನ್ನಾಗಿ ಉರಿವಾಗ ಬಾರಿ ಕಂಡಾಯ ಗೆನೆ ಮೆರವಾಗ ಅಯ್ಯ ಸ್ವಾಮಿ ನಿಂತವರೆ ಮಠದೊಳಗೆ ಬನ್ನಿ ಗುರುವೆ ಸಿದ್ದಪ್ಪಾಜಿ ಬಾರಿ ಕಂಡಾಯ ತಂಬೆಗಳಲ್ಲಿ ಬನ್ನಿ ಗುರುವೆ ಸಿದ್ದಪ್ಪಾಜಿ ಬಾರಿ ಕಂಡಾಯ ತಂಪರಸೆ ನೋಡೋಕೆ ತಾವರೆ ಹೂವಿನ ಸೂರ್ಯನ ಬೆಳಕಿನ ಜಾಣ ಸಿದ್ದಯ್ಯ ತಂಪರಸೆ ನೋಡೋಕೆ ಅಯ್ಯ ಸ್ವಾಮಿ ಬತ್ತವನೆ ಹುರಿಯ ಮ್ಯಾಗೆ ಬನ್ನಿ ಗುರುವೆ ಸಿದ್ದಪ್ಪಾಗಿ ಬಾರಿ ಕಂಡಾಯ ತಂಬೆಗಳಲ್ಲಿ ಬನ್ನಿ ಗುರುವೆ ಸಿದ್ದಪ್ಪಾಗಿ ಬಾರಿ ಕಂಡಾಯ ತಂಬೆಗಳಲ್ಲಿ. ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಣ್ಣಿನಲ್ಲಿ ಸಾವಯವ ಅಂಶದ ಪ್ರಾಮುಖ್ಯತೆ ಕುರಿತು ಮಣ್ಣು ವಿಜ್ಞಾನಿ ಡಾಕ್ಟರ್ ಎಎನ್ ಗಣೇಶಮೂರ್ತಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಮತ್ತು ಹಸಿರು ಗೊಬ್ಬರ ಬೆಳೆಗಳ ಬಗ್ಗೆ ಮಾಹಿತಿ ಕೇಳಿದಿರಿ. ಇದು ಇಂದಿನ ಕೃಷಿರಂಗ. ಮತ್ತೆ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಮತ್ತೊಮ್ಮೆ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz. ಈಗ ಸಮಯ 6:22. ಆಕಾಶವಾಣಿ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:30 ಅವಲೋಕನ, 6:51 ಭಾರತ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ, 7:00 ಹಾಗೂ 7:45 ಚಿತ್ರಗೀತೆಗಳು. ಇಂದು ರಾತ್ರಿ 9:05 ಸ್ನೇಹ ಭಾರತಿ ತೆಲುಗು ಕಾರ್ಯಕ್ರಮ. ಇದರಲ್ಲಿ ವಿವಿಎನ್ ಮೂರ್ತಿ ಅವರಿಂದ ಸಣ್ಣ ಕಥೆ, ನಂತರ ಡಾಕ್ಟರ್ ಕೆ ಸೀತಾರಾಮ್ ಅವರಿಂದ ಕವನಗಳ ವಾಚನ. 9:30 ಯಕ್ಷಗಾನ ಕಾರ್ಯಕ್ರಮದಲ್ಲಿ ತಿಪಟೂರು ತಾಲೂಕಿನ ಅರಳಗುಬ್ಬೆ ಗ್ರಾಮದ ಪುಟ್ಟಸ್ವಾಮಿ ಮತ್ತು ತಂಡದವರಿಂದ ತ್ರಿಪುರ ಸಂಹಾರ ಪ್ರಸಂಗ. 10:00 ದ ಪವರ್ ಆಫ್ ಲಿಸ್ನಿಂಗ್ ನ್ಯೂ ನಾಲೆಡ್ಜ್ ಸೀರೀಸ್ ದೆಹಲಿ ಕೇಂದ್ರದಿಂದ. 10:35 ತೂಗುಮಂಚ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ನಾಳೆ ಬೆಳಗಿನ ಪ್ರಸಾರದಲ್ಲಿ 6:05 ಚಿಂತನ, ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರಿಂದ. ಈ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 6:20